ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। नमस्कार ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ಕಾರ್ಯಕ್ರಮಗಳಲ್ಲಿ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಹನಕನಹಳ್ಳಿಯ ರೈತರಾದ ಶ್ರೀ ಹನುಮಂತಪ್ಪ ಎಸ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ರೈತರಿಗೆ ಸಲಹೆ ಕೇಳುವಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕು ಹನಕನಹಳ್ಳಿಯ ರೈತರಾದ ಶ್ರೀ ಹನುಮಂತಪ್ಪ ಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸೋಮೇಶ್ ಉಪ್ಪಾರ್. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಹನಕನಹಳ್ಳಿ ಗ್ರಾಮದ ರೈತರಾಗಿರ್ತಕ್ಕಂಥ ಹನುಮಂತ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ಇವತ್ತು ಮಾತನಾಡಿಸೋಣ, ಅವರ ಕೃಷಿ ಅನುಭವಗಳನ್ನೆಲ್ಲ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ಹನುಮಂತ ರೆಡ್ಡಿ ಅವರೇ. ನಮಸ್ಕಾರ ಹನುಮಂತ ರೆಡ್ಡಿ ಅವರೇ, ನಿಮ್ಮ ಸ್ವಂತ ಊರು ಇದೇನಾ? ಹನಕನಹಳ್ಳಿ ಸರ್ ನಮ್ದು. ಹಾಂ ಹಾಂ. ಮೂಲತಃ? ಮೂಲತಃ ನಮ್ದು ಸೇಗನಹಳ್ಳಿ ಬರ್ತದೆ ಸರ್, ಹೊಳೆ ಮುಣಿಗ್ತದೆ ಸರ್, ಡ್ಯಾಮಿಗೆ ಹೋಗ್ತಲ್ಲ. ಹಾಂ. ಇಲ್ಲಿ ಹನಕನಹಳ್ಳಿಗೆ ಬಂದು ಈಗೆಲ್ಲ 30-40 ವರ್ಷದ ಆಯ್ತು ಸರ್. ಸೇಗನಹಳ್ಳಿರಾ ನೀವು? ಹ್ಞೂ ಸರ್. ಅಲ್ಲಿ ಹೊಳೆ ಸಾಲಲ್ಲಿ? ಹೊಳೆ ಸಾಲ ಡ್ಯಾಮಿಗೆ ಹೋದ ಸರ್, ನಮ್ದು ಹೊಲಗಳೆಲ್ಲ ಅಲ್ಲಿ ಹೋಗ್ಬಿಟ್ಟು. ಹೋಗ್ಬಿಟ್ಟು ಸರ್. ಅವಾಗ ಈ ಕಡೆಗೆ ಶಿಫ್ಟ್ ಆಗಿ ಬಂದು ಶಿಫ್ಟ್ ಮಾಡ್ಕೊಂಡು ಇಲ್ಲಿ ಆಗ್ಬೋದು ಸರ್. ಸರ್ಕಾರ ಭೂಮಿ ಕೊಡ್ತಾ ನಿಮ್ಗೆ ಅವಾಗ? ಇಲ್ಲ ಸರ್, ಫ್ಲಾಟ್ ಕೊಟ್ಟ ಸರ್ ಅಷ್ಟೇ. ಇರೋಕೆ ಇರೋಕೆ ಫ್ಲಾಟ್ ಕೊಟ್ಟು. ಮತ್ತೆ ಭೂಮಿ ಹೋಗಿತ್ತಲ್ವ? ಮತ್ತೆ ಭೂಮಿ ಭೂಮಿಗೆ ದುಡ್ಡು ಕೊಟ್ಟಲ್ಲ ಸರ್ ಅವ್ರು, ಅವಾಗ ಸ್ವಲ್ಪ ಕೊಟ್ಟರಲ್ಲ, ಅದು ಅವ್ರ ಅಣ್ಣ ತಮ್ಮಳಿದ್ರಲ್ಲ ಅವರೇ ತಗೊಂಡು ಅವರ ಮಾಡ್ತಾರೆ ಸರ್ ಬೆಳೆ. ಈಗ ಅದ್ರಲ್ಲಿ ಈಗ ಹೊಳೆ ಇಳಿದಾಗ ಬಿತ್ತಿಗಂತಾರೆ ಸರ್, ಮತ್ತೆ ಬೆಳೆ ಇಳಿದಾದ್ಮೇಲೆ ಅವ್ರ ಮಜ್ಜಾರ ಅಂದ್ರೆ ಅವ್ರು ಮಾಡ್ತಾರೆ ಸರ್. ಇಲ್ಲಿ ಎಷ್ಟು ಎಕರೆ ಭೂಮಿ ಇದೆ ನಿಮ್ದು? ನಮ್ದು ನಮ್ಮ ಮಜ್ಜಾರ್ದು ಇಲ್ಲಿ ಬಂದಮ್ಯಾಗ 16.5 ಎಕರೆ ಐತೆ ಸರ್. 16.5 ಎಕರೆದಾಗ 3 ಸರ್ ಅಣ್ಣ ತಮ್ಮಳವರು. 3 ಎಕರೆದಾಗ ನಮ್ಮ ಒಬ್ಬರಿಗೆ 5.5 ಎಕರೆ ಹಿಂಗೆ ಬಂದವ್ ಸರ್, ಅವರಿಗೆ 2 ಎಕರೆ ನಾವು ತೊಗೊಂಡಿದ್ದೀವಿ ಸರ್. ಈಗ ನಿಮ್ಮ ಪಾಲಿಗೆ ಎಷ್ಟಿದೆ? ನಮ್ಮ ಪಾಲಿಗೆ ಇರೋದೇ 7 ಎಕರೆ ಐತೆ ಸರ್. 7 ಎಕರೆ ಇದೆ ನಿಮ್ಮ ಪಾಲಿಗೆ? 7 ಎಕರೆ. ಏನೇನು ಬೆಳಿತೀರಿ ಹನುಮಂತ ರೆಡ್ಡಿ ಅವರೇ? ನಾವು ಹೂವಿನ ತೋಟ, ಒಂದು 1 ಎಕರೆ ಮಲ್ಲಿ ತೋಟ ಐತೆ ಸರ್, 1 ಎಕರೆ ದೊಡ್ಡ ಮಲ್ಲಿಗೆ ಅದು ಐತೆ ಸರ್, ಮತ್ತು 1-2 ಎಕರೆ ಕಬ್ಬು ಐತೆ ಸರ್. ಒಂದು 2 ಎಕರೆ ಇನ್ನು ಕೈಗಾರಿಕೆ ಕೆಲಸ ಮಾಡ್ಕೊಂತೀವಿ ಸರ್. ಇವಾಗ ಅದ್ರಾಗ ಮೆಣಸಿನ ಗಿಡ ಹಾಕೋದು, ಅದ್ರಾಗ ಟೊಮೊಟೊ ಬೆಳ್ಕೊಳ್ಳೋದು, ಮೆಣಸಿನ ಗಿಡ ಇವು ಎಲ್ಲ ಯಾರ್ಯಾರು ಮಾಡ್ತೀರಿ ಮನೆಯಲ್ಲಿ? ಮನೆಯಾಗ ನಮ್ಮ ತಮ್ಮರು ನಾವು ಎಲ್ಲರೂ ಸೇರಿ ಮಾಡ್ತೀವಿ. ಎಷ್ಟು ಜನ ಇದ್ರೆ ಅಂತ ಈಗ ನೀವು? 3 ಸರ್ ಈಗಿರೋದು. 3 ಅಂತ ಮೊದಲು ಮಾಡ್ತೀವಿ ಸರ್. ಕಬ್ಬು ಎಷ್ಟು ಎಕರೆವರೆಗೆ ಬೆಳಿತೀರಿ ನೀವು ಸರ್? ನಾವು 120-110 ತನಕ ಬೆಳಿತೀವಿ ಸರ್. ಎಷ್ಟು ಎಕರೆಯಲ್ಲಿ ಬೆಳಿತೀರಿ? 2 ಎಕರೆ ಬೆಳಿತೀವಿ ಸರ್. 2 ಎಕರೆಯಲ್ಲಿ ಕಬ್ಬು ಬೆಳಿತೀರಿ? ಬೆಳಿತೀವಿ ಸರ್. ಯಾವ ತಳಿ ಹಾಕೋದು ನೀವು ಸರ್? ಕೆಂಪು ಕಬ್ಬು ಅಂತ ಹೇಳಿ ಸರ್, ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ ಸರ್, ಗಂಗಾಪುರ ಫ್ಯಾಕ್ಟ್ರಿ ಅವರು. ಅದು ಚೆನ್ನಾಗಿ ಬರ್ತದೆ ಸರ್ ನಮಗೆ. ಓಹೋ. ಫ್ಯಾಕ್ಟ್ರಿ ಕೊಟ್ಟಿರ್ತಕ್ಕಂಥ ಕಬ್ಬು ಅಗ್ರಿಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಬರ್ತದೆ. ಹ್ಞೂ ಸರ್. ಎಷ್ಟು ಬರ್ತದೆ ಎಕರೆಗೆ? ಎಕರೆಗೆ 50-60 ಸರ್ ಬರ್ತದೆ ಸರ್. 60 ಟನ್? 60. ಓಹೋ. ರೇಟ್ ಎಲ್ಲ ಚೆನ್ನಾಗಿದೆಯಾ? ರೇಟ್ 2,150 ರೂಪಾಯಿ ಕೊಟ್ಟಿದ್ದಾರೆ ಸರ್. ಈಗ ಇನ್ನೂ 150 ರೂಪಾಯಿ ಹಾಕ್ತೀವಿ ಅಂತ ಹೇಳಿದ್ರು. ಕಟಾವು ಗಿಟಾವು ಖರ್ಚು ಎಲ್ಲ ಅವ್ರದೇನಾ? ಕಟಾವು ಸರ್ ಇಲ್ಲಿ ಏರ್ಸ್ಕೊಂತ ಹೊಂಟಿದ್ದಾರೆ ಸರ್. ಅದು ಫಸ್ಟಿಗೆ 100 ರೂಪಾಯಿ ಮಾಡಿರ್ತಾರೆ ಸರ್, ಆಮೇಲೆ 150 ರೂಪಾಯಿ ಟನ್ನಿಗೆ. ಹ್ಞೂ ಸರ್, ಟನ್ನಿಗೆ. ಅವ್ರ ಕಟಾವು ಮುರ್ಕೊಂಡಿರ್ತಾರೆ ಸರ್ ಫಸ್ಟಿಗೆಲ್ಲ. ಈಗ ಅದು ಕಟಾವು ಮುರ್ಕೊಂಡು ನಮಗೆ 2,200 ರೂಪಾಯಿ ಹಾಕ್ತಿರ್ತಾರೆ ಸರ್. ಕಟಾವು ಅಲ್ಲಿಂದ ಏರ್ಕೊಂಡು ಹೋಗಿದ್ ಬಾಡಿಗೆ ಎಲ್ಲ ಮುರ್ಕೊಂಡು ನಮ್ಗೆ ಅಷ್ಟಾಗ್ತದೆ ಸರ್. ಹೇಗೆ ಈಗ ಕಬ್ಬು ಲಾಭದಾಯಕ ನಿಮಗೆ? ನಮಗೆ ಲಾಭ ಐತೆ ಸರ್, ಕೆಲವು ಮಂದಿಗೆ ಲಾಭ ಇಲ್ಲ ಸರ್. ಬೆಳವಣಿಗೆ ಹೆಂಗೆ ಯಾವ ಥರ ಮಾಡ್ತೀವೋ ಆ ಥರದಾಗ ಆದರೆ ಲಾಭ ಆಗ್ತದೆ ಸರ್. ಈ ಬೇರೆ ಬೆಳೆಗೂ ಅದಕ್ಕೂ ವ್ಯತ್ಯಾಸ ಸ್ವಲ್ಪ ಕಡಿಮೆ ಆಗ್ತದೆ ಸರ್, ಕಬ್ಬು ಜಾಸ್ತಿ ಆಗ್ತದೆ ಸರ್. ಹ್ಞೂ ಹ್ಞೂ. ನಿಮ್ಮ ಭಾಗದಲ್ಲಿ ವಿಶೇಷವಾದ ಬೆಳೆ ಮಲ್ಲಿಗೆ? ಮಲ್ಲಿಗೆ ಸರ್ ನಮ್ದು. ಹೌದಾ? ನಾವು ಯಾವೇ ಪೀಕಿನ ನಂಬಿರಲ್ಲ ಸರ್, ಹೂವಿನ ತೋಟ ನಂಬಿರ್ತೀವಿ ಸರ್. ಹೌದಾ? ಹೌದು ಸರ್, ನಮ್ಮಲ್ಲಿ ಎಲ್ಲರೂ ಅಷ್ಟೇ ಸರ್. ಹ್ಞೂ. ಅಷ್ಟು ಪಕ್ಕ ಆದಾಯ? ಪಕ್ಕ ಪಕ್ಕ ಆದಾಯ ಬರ್ತದೆ ಸರ್. ಹ್ಞೂ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮಲ್ಲಿಗೆ ಸರ್? ಈಗಲೇ ಒಂದು 30 ವರ್ಷದಿಂದ ಮಾಡ್ಕೊಳ್ತಾ ಇದ್ದೀವಿ ಸರ್. ಹೌದಾ? ಹ್ಞೂ ಸರ್. ಹ್ಞೂ ಹ್ಞೂ. ಯಾವ ಮಲ್ಲಿಗೆ ಬೆಳೆಯೋದು ನೀವು? ವಾಸ್ತಿ ಮಲ್ಲಿಗೆ ಅಂತ ಹೇಳಿ ಸರ್. ಹ್ಞೂ ಹ್ಞೂ. ವಾಸ್ತಿ ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ ಎರಡು ಬೆಳಿತೀರಿ? ಎರಡು ಬೆಳಿತೀವಿ ಸರ್. ಎಷ್ಟು ಎಕರೆ ಹಾಕಿರಿ? ಅದು 1 ಎಕರೆ ಸರ್, ಅದು 1 ಎಕರೆ ಸರ್. ಫಸ್ಟಿಗೆ 2 ಎಕರೆ ಮಾಡಿದ್ದೀವಿ ಸರ್ ನಾವು ಮಲ್ಲಿಗೆ ತೋಟನ. ಆಳಿನ ಪ್ರಾಬ್ಲಮ್ ಇರೋದ್ರಿಂದ ಅದು 1 ಎಕರೆ ಮಾಡ್ಕೊಂಡು 1 ಎಕರೆ ದುಂಡು ಮಾಡಿದ್ವಿ ಸರ್. ಆಳಿನ ಪ್ರಾಬ್ಲಮ್ ಅಂದ್ರೆ ಏನು? ಈಗ ಬಿಡಿಸೋದು ಆಳಿನ ಪ್ರಾಬ್ಲಮ್ ಬರ್ತದೆ ಸರ್. ಅಂದ್ರೆ ಜನ ಸಿಗ್ತಾಯಿಲ್ವಾ? ಜನ ಕಡಿಮೆ ಸರ್ ಸಿಗೋದು ಈಗ, ಯಾಕಂದ್ರೆ ಎಲ್ಲರೂ ತೋಟ ಅದಾವಲ್ಲ ಸರ್, ಹಂಗಾಗಿ ಪ್ರಾಬ್ಲಮ್ ಆಗ್ತದೆ ಸರ್. ನನ್ನ ಹೊಲಕ್ಕೆ ಬಾ, ನಿನ್ನ ಹೊಲಕ್ಕೆ ಬಾ ಅಂತಂದೇಳಿ ಕಚ್ಚಾಡಬಾರ್ದು ಅಂತಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟಾಗಿ ಮಾಡ್ತೀವಿ ಸರ್. ಈ 1 ಎಕರೆಗೆ ಎಷ್ಟು ಜನ ಬೇಕಾಗ್ತದೆ ಲೇಬರ್ ಸರ್? ಅದು ಒಳ್ಳೆ ಸೀಸನ್ ಪಂಚಮಿ ಮುಂದೆ ಏನಾಯ್ತಲ್ಲ ಸರ್, ಆ ಮೂಮೆಂಟ್ನಾಗ ಆದರೆ 20 ಮಂದಿ ಬೇಕು ಸರ್. ಹೌದಾ? ಡೈಲಿ 1 ಎಕರೆ ಆಯ್ತಂದ್ರೂ ಬೇಕು ಸರ್, ಅದು 6 ತಿಂಗಳ ತನಕನೂ ಬೇಕು ಸರ್ ಅವರು. ಹ್ಞೂ ಹ್ಞೂ. ನಡಕ್ಕೆ ಒಬ್ಬರನ್ನು ಬಿಡ್ಸಕ್ಕೆ ಬರಲ್ಲ ಸರ್, ಅದು ಹಂಗೆ ಅದು ಇರಲೇಬೇಕು. ಇರಲೇಬೇಕು ಸರ್, ಅವರು ನಮ್ಮಂಗೆ ಇರ್ತಾರೆ ಸರ್, ಮನೆಯವರಂದ ಮಾಡ್ತಾರೆ ಸರ್ ಅವರು. ಹ್ಞೂ ಹ್ಞೂ. ನಾವಿದ್ರೆ ಮಾಡ್ಬೇಕು, ನಾವಿಲ್ಲದ್ರೆ ಮಾಡೋಕ್ಕಲ್ಲ, ನಮ್ಗೆ ಎಲ್ಲರೂ ಹೊಂದ್ಕೊಂಡು ಮಾಡ್ಕೊಂಡು. ಈಗ ದಿನ ಎಷ್ಟು ಬಿಡಿಸ್ತೀರ? ಈಗ ಇನ್ಮ್ಯಾಗಿಂದ ಸ್ಟಾರ್ಟ್ ಆಗ್ತದೆ ಸರ್, ಈಗ ಸ್ಟಾರ್ಟ್ ಸರ್. ಹೌದಾ? ಅದರಿಂದ ಎಲ್ಲರೂ ಸ್ಟಾರ್ಟ್ ಈಗ ಅಕ್ಟೋಬರ್ ತಿಂಗಳ ತನಕ ಇರ್ತದೆ ಸರ್. ಇರ್ತದೆ? ಹಾಂ ಸರ್. ಇನ್ನೊಂದು ಕೆಜಿ ಬರುತ್ತೆ ದಿನಾಲು? ದಿನಾಲು ಈಗಿನ ಸ್ಟಾರ್ಟಿಂಗ್ 2 ಕೆಜಿ ಅಲ್ಲ ಸರ್ ಈಗ. ಎಕರೆಗೆ ಅಷ್ಟೇ ಬರೋದು? ಈಗ 2 ಕೆಜಿ ಬರ್ತದೆ ಸರ್. ಇನ್ನೊಂದು 15 ದಿನ ಹೋದ್ರೆ 1 25 ಕೆಜಿ ವರೆಗೆ ಬರ್ತದೆ ಸರ್. ಅಷ್ಟು ಜಾಸ್ತಿ? ಅಷ್ಟು ಜಾಸ್ತಿ ಆಗ್ತದೆ ಸರ್. ಪಂಚಮಿ ಮುಂದೆ ಏನೈತೆ ಅಲ್ಲ ಸರ್, 1 50 ಕೆಜಿ ತನಕ ಬರ್ತದೆ ಸರ್. ಹೆಂಗೆ ಬೆಲೆ? ಬೆಲೆ ನೋಡಿ ಸರ್, ಈಗ ಹಬ್ಬ ಹುಣ್ಣಿಮೆ ಬಂದಾಗ ರೇಟ್ ಜಾಸ್ತಿ ಸಿಗ್ತದೆ ಸರ್. ಎಷ್ಟು ಸಿಗ್ತದೆ ಜಾಸ್ತಿ? ಜಾಸ್ತಿ ಅಂದ್ರೆ 400 ರೂಪಾಯಿ 300 ರೂಪಾಯಿ ಹಿಂಗೆ ಸಿಗ್ತದೆ. ಹೆಚ್ಚಂದ್ರೆ ಅಷ್ಟೇನಾ? ಅಷ್ಟೇ ಸರ್. ಅದಕ್ಕಿಂತ ಜಾಸ್ತಿ ರೇಟ್ ಹೋಗಿಲ್ಲ? ಅದು ದೀಪಾವಳಿ ಮುಂದೆ ಇರ್ತದೆ ಸರ್, ಇಳುವರಿ ಕಡಿಮೆ ಆಗಿರ್ತದೆ ಸರ್ ಅಲ್ಲಿ. ಅವಾಗ ಅಲ್ಲ ಎಷ್ಟು ಹೋಗಿರ್ತದೆ ಅವಾಗ? ಅವಾಗ 500 ರೂಪಾಯಿ ತನಕ ಹೋಗಿರ್ತದೆ ಸರ್. ಅದು ಲಾಸ್ಟ್? ಅದು ಅದು ಲಾಸ್ಟ್. ಅದಕ್ಕಿಂತ ಜಾಸ್ತಿ ಹೋಗಿದ್ದ ದಿನಗಳು ಉಂಟಾ? ಅವು ಯಾವಾಗೋ ಒಂದ್ಸಲ ಸರ್, ಈಗ ಎಲ್ಲರೂ ಮಗ್ಗ ಕಡಿಮೆ ಆಗಿರ್ತಾವಲ್ಲ ಆ ಮೂಮೆಂಟ್ನಾಗ, ಆದ್ರೆ 1700 ತನಕ ಆಗಿದೆ ಸರ್. ತೊಗೊಂಡಿರಿ ಯಾವಾಗಾದ್ರೆ? ಅಷ್ಟು ತೊಗೊಂಡಿ ಸರ್ ಅಲ್ಲಿ ಒಂದೆಟ್ಟು 2 ಎಟ್ಟು ಸಿಗ್ತದೆ ಸರ್, 1 ದಿನ 2 ದಿನ. ಎಷ್ಟು ಕೆಜಿ ಇರ್ತದೆ ಅವಾಗ? ಅವಾಗ 4-5 ಕೆಜಿ ಇರ್ತದೆ ಸರ್, ಅವಾಗ ಇಳುವರಿ ಇರಲ್ಲ. ಪ್ರತಿದಿನ ಅಷ್ಟು ಬರ್ತೈತೆ? ಅಷ್ಟು ಬರ್ತೈತೆ ಸರ್. ಒಟ್ಟು 1 ಎಕರೆ ಮಲ್ಲಿಗೆ ತೋಟ ಮಾಡಿದರೆ ಸರ್ ನಿರಂತರ ಆದಾಯ ಇರ್ತದೆ? ಹೌದು ಸರ್. ಹ್ಞೂ ಸರ್. ಒಂದು ಸುಸ್ಥಿರವಾದ ಬದುಕನ್ನು ಕಾಣ್ಕೊಳ್ಳಿಕ್ಕೆ ಸಾಧ್ಯ? ಹೌದು ಸರ್, ಹೌದು ಸರ್. ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲದೆ ಬದುಕಬಹುದು? ಜೀವನ ಬದುಕಬಹುದು, ಮಾಡ್ಬೋದು. 10 ಮಂದಿ ಸರ್, 20 ಮಂದಿನೂ ಬದುಕ್ತದೆ ಸರ್ ಅಲ್ಲ ಇದರಿಂದ. 1 ಎಕರೆ ಮಲ್ಲಿಗೆ ತೋಟ ಇದ್ರೆ 20 ಮಂದಿ ಬದುಕ್ಬೋದು ಸರ್. ಈಗ ನಾವು ರೈತರು ಬದುಕ್ತೀವಿ ಸರ್, ನಾವು ಹೊಲ್ದಾನರು, ಹೊಲ್ದಾರಿಂದ ಆಳು ಬದುಕ್ತಾರೆ. ಆಳು ಬದುಕ್ತಾರೆ, ಆಳಿಂದ ವ್ಯಾಪಾರಗಳು ಬಳಸ್ತಾರೆ, ಆಮೇಲೆ ಅವು ಮಾರೋ ರಟ್ಟಾರ ಅವ್ರು ಬದುಕ್ತಾರೆ ಸರ್. ಸೊ ಇದೊಂದು ಲಿಂಕ್ ಇದೆ, ಚೈನ್ ಲಿಂಕ್ ಸರ್. ಲಿಂಕ್ ಹಂಗಾಗಿ ಲಾಭ ಅನಿಸಿದೆ ಸರ್. ಹಡಗಲಿ ಮಲ್ಲಿಗೆಗೆ ಒಂದು ಫೇಮಸ್ ಫೇಮಸ್ ಸರ್ ಸರ್. ಅಂದ್ರೆ ಇಲ್ಲಿ ಈ ಮಲ್ಲಿಗೆ ತಳಿನೇ ಅಂತದ್ದ ವಿಶೇಷ ಸರ್? ತಳಿ ಬೇರೆ ಕಡೆ ಅಲ್ಲದ ತಮಿಳ್ನಾಡು ಕಡೆ ಬರ್ತದೆ ಸರ್. ಅದು ಸಕ್ಕರೆ ಮಗ್ಗಿ ಅಂತ ಹೇಳಿ ಬರ್ತದೆ ಸರ್. ಅದು ಅದು ಅಷ್ಟು ವ್ಯಾಪಾರ ಆಗಲ್ಲ ಸರ್. ಹೌದಾ? ಹೌದು ಸರ್. ನಿಮ್ ಅದು ಸಣ್ಣದು ಬರ್ತದೆ ಸರ್, ತುಂಬು. ನಮ್ದು ತುಂಬ ಉದ್ದ ಇರ್ತದೆ ಸರ್. ನಮ್ದು ಬೆಳಿಗ್ಗೆ ಭಾರಿ ಸ್ಮೆಲ್ ಇರ್ತದೆ, ಅವ್ರದ್ದು ಸ್ಮೆಲ್ ಇರಲ್ಲ. ಇದು ಸ್ಮೆಲ್ ಇರ್ತದೆ? ಭಾಳ ಸ್ಮೆಲ್ ಇರ್ತದೆ. ಇದರಲ್ಲಿ ಎಣ್ಣೆ ತಯಾರು ಆಗಲ್ಲ ಸರ್. ಅದು ಅಲ್ಲ ಟ್ರೈ ಮಾಡಿದ್ರೆ ಸರ್, MPP ಸರ್ ಅವರು ಏನಂದ್ರೆ ಇದರಲ್ಲಿ ಬೇರೆ ಬರೀ ಹೂ ಮಾರಾಟ ಮಾಡೋದಲ್ದೇನೆ ಬೇರೆ ಏನಾದ್ರು ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಆಗ್ತದ? ಆಗಿಲ್ಲ ಸರ್, ಯಾವಾಗಲೂ ಮಾಡಿಲ್ಲ ಸರ್. ಅವಾಗ ಯಜಮಾನ್ರು ಅಂತ ಇದಾರೆ ಸರ್ ನಮಗೆ, ಅವ್ರ ಬಿಟ್ರೆ ನಾವೇನು ಮಾತಾಡೋಕ್ಕಾಗಲ್ಲ. ಅವ್ರು ಆದ್ರೂ ಹೋರಾಟ ಮಾಡಿದ್ವಿ ಸರ್, ಅವಾಗ ಇಲ್ಲಿ ಬಹಳ ದಿನ ಹೋಗಿ ಮಾಡಿದ್ವಿ ಸರ್. ಅದೇನು ಕೆಲಸ ಆಗ್ತಾ ಇಲ್ಲ ಸರ್. ಮಲ್ಲಿಗೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಸಮಸ್ಯೆಗಳು ಏನಿರ್ತದೆ? ರೋಗ ರುಜಿನ ಇಂಥದ್ದು? ಅದು ಕಾರ್ಪುಡಿ ರೋಗ ಅಂತೇಳಿ ನುಸಿ ರೋಗ ಬರ್ತದೆ ಸರ್. ಕಾರ್ಪುಡಿ ರೋಗ ಅಂತೀರಾ? ಹ್ಞೂ ಸರ್, ಕಾರ್ಪುಡಿ ರೋಗ ಅಂತೀವಿ ಸರ್. ಅವು ನುಸಿ ಹುಳ ಇರ್ತದೆ ಸರ್, ಕೆಂಪು ಇರ್ತದೆ ಸರ್. ಅದು ಫಸ್ಟ್ ಇದು ಬರ್ತದೆ ಸರ್, ಅಳಸು ಬರ್ತದೆ ಉಸುಗಿನ ಟೈಪ್, ಆಮ್ಯಾಗ ಅದು ಹುಳ ಸ್ಟಾರ್ಟ್ ಆಗ್ತದೆ ಸರ್. ಅದಕ್ಕೆ ನೀವು ಕಾರ್ಪುಡಿ ರೋಗ ಅಂತೀರಿ? ಆ ಕಾರ್ಪುಡಿ, ಕಾರ್ಪುಡಿ ಚೆಲ್ದಂಗೆ ಇರ್ತದೆ? ಹೌದು ಸರ್, ಅದೇ ಎಲೆ ತುಂಬ ಅದೇ ಇರ್ತದೆ ಸರ್. ಯಾಕೆ ಆಗ್ತದೆ ಹಿಂಗೆ? ಅದು ಈಗ ಬ್ಯಾಸಿಗೆ ಅಲ್ಲ ಸರ್, ಮಳೆ ಬಿದ್ದರೆ ಹೋಗ್ಬಿಡ್ತು ಸರ್. ಅದು ಒಂದೇ ಮಳೆ ಬಿದ್ದರೆ ಸಾಕ್ತದೆ. ಒಂದು ಮಳೆ ಬಿದ್ದರೆ ಅದು ಕಾರ್ಪುಡಿ ರೋಗ ತನ್ನಟ್ಟಿಗೆ ತನ ಹೋಗ್ತದೆ ಸರ್. ಡೈಕಫಾಲು ಸ್ವಲ್ಪ ಪುಡಿ ಹಾಕಿ ಕೊಡ್ತೀವಿ ಸರ್. ಟ್ರೋ ಕಟ್ರಲ್ ಆಗ್ತದೆ ಸರ್. ಮತ್ತೆ ಬೇರೆ ಏನು ಸಮಸ್ಯೆ ಇದೆ? ಬೇರೆ ಏನು ಸಮಸ್ಯೆ ಏನಿಲ್ಲ ಸರ್. ಇಷ್ಟ ಆಳಿಂದ ಪ್ರಾಬ್ಲಮ್ ಇತ್ತು ಸರ್. ಈಗ ಹಂಗ ಮತ್ತೆ ಈಗ ಅವ್ರ ಕಡಿಮೆ ಮಾಡ್ಕೊಂತ ಹೋದಂಗಲ್ಲ ಈಗ ಕಡಿಮೆ ಆಗ. ಮಲ್ಲಿಗೆ ಬೆಳೆಗಾರರ ಸಂಘ ರಚನೆಯಾಗಿದೆ, ನೀವು ಅದರಲ್ಲಿ ಸದಸ್ಯರಿದ್ದೀರಿ. ಹೌದು ಸರ್. ನಿಮಗೂ ಎಲ್ಲ ಗುರುತಿನ ಚೀಟಿಗಳೆಲ್ಲ ಕೊಟ್ಟಿದ್ದಾರೆ. ಏನೇನು ಲಾಭ ಆಗ್ತಿದೆ ಅದರಿಂದ? ಅದರಿಂದ ಇನ್ನು ಗೊಬ್ಬರ ಸಿಗ್ತದೆ ಸರ್, ಎಣ್ಣೆ ಸಿಗ್ತದೆ ಸರ್, ಆಮೇಲೆ ಇರ್ತಿರೋ ಸಾಮಾನುಗಳು ಕೈ ಕಾರ್ಯ ಸಾಮಾನು ಸಿಗ್ತಾವೆ ಸರ್. ಕೆಲಸ ಮಾಡೋಕ್ಕೆ ಸರ್, ಕೆಲಸ ಮಾಡೋಕ್ಕೆ ಈ ರೈತರ ಕೆಲಸಕ್ಕೆ ಬರತ್ತ ಸಾಮಾನು ಕೂಡ ಇಟ್ಟಿದ್ದಾರೆ ಸರ್. ಎಣ್ಣೆ ಒಡೆಯಕ್ಕೆ ಯಾರು ಇಟ್ಟಿದ್ದಾರೆ? ಖರೀದಿ ಮಾಡ್ತೀರಾ ಬಾಡಿಗೆ? ಇಲ್ಲ ಸರ್, ತಾವು ಖರೀದಿ ಮಾಡ್ತೀವಿ. ಕಡಿಮೆ ರೇಟಲ್ಲಿ ಸಿಗ್ತದಾ? ಒಂದು ಮೀಡಿಯಂ ರೇಟ್ ಸರ್, ಕಡಿಮೆ ರೇಟ್ ಏನಿಲ್ಲ ಸರ್, ಸಬ್ಸಿಡಿ ಏನಿಲ್ಲ. ಈಗ ಅಲ್ಲಿ ಹೊರಗಡೆಗೆ ತಂಬರೋದ ಕಂಪ್ನಿ ರೇಟ್ ಇಲ್ಲೇ ಕೊಡ್ತಾರೆ ಸರ್. ಇಲ್ಲಿ ಕೊಡ್ತಾರೆ, ಇಲ್ಲೇ ಕೊಡ್ತಾರೆ ಸರ್. ಅಲ್ಲಿ ಏನು ಖರೀದಿ ಮಾಡ್ಕೊಂಬಂದಿರ್ತಾರೋ ಅಷ್ಟಕ್ಕೆ ಇದು ಮಾಡ್ಕೊಂತೀವಿ. ಎಲ್ಲಿ ಮಾರಾಟ ಮಾಡ್ತೀರಿ ಮಲ್ಲಿಗೆಯನ್ನು ನೀವು? ಮಲ್ಲಿಗೆ ನೋಡಿ ಸರ್, ನಾವು ಫಸ್ಟ್ ದಾವಣಗೆರೆ ಕಳಿಸ್ತೀವಿ ಸರ್, ಆಮೇಲೆ ಗದಗ ಕಳಿಸ್ತೀವಿ ಸರ್, ಆಮೇಲೆ ಹಾವೇರಿಗೆ ಕಳಿಸ್ತೀವಿ ಸರ್, ಶಿವಮೊಗ್ಗವನ್ನು ಕಳಿಸ್ತೀವಿ ಸರ್. ಓ, ಇಷ್ಟು ಕಡೆಯೆಲ್ಲ? ಇಷ್ಟು ಕಡೆಗೆಲ್ಲ ಸ್ವಂತ ಗಾಡಿಗಳು ಮಾಡಿದ್ದೀವಿ ಸರ್. ಮತ್ತೆ ಎಲ್ಲರ ಬಾಡಿಗೆ ಹಾಕಿ ಒಂದು 100 ಮಂದಿ ಮಾಡಿ 200 ಮಂದಿ ಅದೇವಿ ಸರ್, ಎಲ್ಲ ಮಾಡಾರ ಎಲ್ಲರೂ ಕಮಿಟಿ ಮಾಡಿದ್ದೀವಿ ಸರ್. ಆ ಕಮಿಟಿಯಿಂದ ದುಡ್ಡು ಎತ್ಕೊಂಡು ಇದು ಮಾಡ್ಕೊಂಡು ಮಾಡ್ತೀವಿ ಸರ್. ಓಹೋಹೋ, ಸೊ ಅಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತದೆ? ಟ್ರಾನ್ಸ್ಪೋರ್ಟ್ ಆಗ್ತದೆ. ಅದರದೆಲ್ಲ ನೀವು ಹೆಂಗೆ ಕೆಜಿ ಲೆಕ್ಕದಲ್ಲಿ ಕೊಡ್ತೀರಾ ಅವ್ರಿಗೆ ಟ್ರಾನ್ಸ್ಪೋರ್ಟ್? ಕೆಜಿ ಲೆಕ್ಕ ಸರ್, ಇಲ್ಲೇ ತೂಕ ಮಾಡಿ ಲೇಬಲ್ ಕಟ್ಬಿಡ್ತೀವಿ ಸರ್. ನಮ್ಮ ಸರ್ ಕಟ್ಟಿ ಕಾಯ್ಬಿಡ್ತೀವಿ ಸರ್, ಇಂಥ ಅಂಗಡಿಗೆ ಹೋಗ್ಬಿಡುತ್ತೆ. ನಮ್ಮದು ಎಲ್ಲಿ ಸೋರಿಕೆ ಇರಲ್ಲ ಸರ್, ಸೀದಾ ಅಂಗಡಿಗೆ ಹೋಗಿ ಮಾಡ್ತಾರೆ ಸರ್, ವ್ಯಾಪಾರ ಆಗ್ತದೆ ಸರ್. ಸರಿ, ಈ ಮಲ್ಲಿಗೆ ಅಲ್ಲದೆ ನೀವು ಗೋವಿನ ಜೋಳ ಇವೆಲ್ಲ ಬೆಳೀತಾ ಇದ್ರಿ ಸರ್? ಗೋವಿನ ಜೋಳ ಎಷ್ಟು ಎಕರೆಯಲ್ಲಿ ಬೆಳೀತಿದ್ರಿ ಸರ್? 2 ಎಕರೆದಲ್ಲಿ ಬೆಳಿತೀವಿ ಸರ್. ಅದು ಗೋವಿನ ಜೋಳ ಅಂದರೆ ಈಗ ನಾವು ಸಾಮಾನ್ಯವಾಗಿ ರೊಟ್ಟಿ ಮಾಡ್ಕೊಂಡು ಊಟ ಮಾಡೋದು ಅದೇನಾ ಅಥವಾ ಬೇರೆ? ಬೇರೆ ಸರ್, ಅದು ರೊಟ್ಟಿ ಮಾಡ್ಕೊಂತ ಊಟ ಮಾಡೋದು ಫೈಜ್ ಜೋಳ ಸರ್. ಊಟ ಮಾಡೋದು ಬಿಳಿ ಜೋಳ ಆ ಥರದಾಗಿರ್ತಕ್ಕಂಥದ್ದು ಅದು ಊಟ ಮಾಡೋದು. ಇದು ಯಾವುದಕ್ಕೆ ಬರುತ್ತೆ ಇದು? ಇದು ನೋಡಿ ಸರ್, ಫುಡ್ ದನಕ್ಕೆ ಹಿಂಡಿನೂ ಆಗ್ತದೆ ಸರ್, ಕೋಳಿ ಫಾರಂಗೆ ಫುಡ್ ಆಗ್ತದೆ ಸರ್, ಮೇಲತ್ತಿ ಬಿಸ್ಕತ್ತು ಮಾಡ್ತಾರೆ ಸರ್. ಇದ್ರ ಬಿಸ್ಕತ್ ಮಾಡ್ತಾರೆ? ಬಿಸ್ಕತ್ತು ಮಾಡ್ತಾರೆ ಸರ್. ನಾವೇ ಫ್ಯಾಕ್ಟ್ರಿಗೆ ಹೋಗಿಲ್ಲ ಸರ್ ನೋಡಕ್ಕೆ, ಹೇಳ್ತಾರೆ ಸರ್ ಒಬ್ರು ಕೇಳಿದ್ದಂತ ಕೇಳಬೇಕಲ್ಲ. ಇಷ್ಟೆಲ್ಲ ಐತೆ ಸರ್. ಈಗ ಅದು ಬೇರೆ ಬೇರೆ ಏನೋ ಕುರುಕುರೆ ಮಕ್ಕಳ ತಿನಿಸುಗಳು ಅದು ಅವು ಅದಾವೆ ಸರ್, ಅವು ಬೇರೆ ಅದಾವೆ ಸರ್. ಮೆಕ್ಕೆಜೋಳದ್ದು ಈಗ ಗೋವಿನಜೋಳದ್ದು ಬೇರೆ, ಆ ಫುಡ್ಡ ಬೇರೆ, ಅದು ಬೇರೆ ಬರ್ತದೆ. ಇವತ್ತಿಗೂ ಮಾರ್ಕೆಟಲ್ಲಿ ಬೇಡಿಕೆ ಇದೆ ಗೋವಿನ ಜೋಳಕ್ಕೆ? ಈಗ ಸದ್ಯ ಐತೆ ಸರ್, ಈ ಒಂದು ಟ್ರೇಟ್ ಸಿಗ್ತದೆ ಸರ್, ಒಮ್ಮೆ ಟ್ರೇಟ್ ಸಿಗಲ್ಲ ಸರ್. ಅದು ಈಗ ಫಸ್ಟ್ಗೆ ತಗೊಂಡಾಗ 2600 ತಗೊಂಡಿದ್ದೀರಿ ಸರ್, ಈಗ ಇರೋದು 2200 ಐತೆ ಸರ್. ಓಹೋ, ಇರೋದು ಮಾರ್ಕೆಟ್ ಏರ್ಕೆ ಇಳಿಕೆ ಇದ್ದೈತೆ ಸರ್. ಒಟ್ಟು ಅದಾದ್ರೂ ಕಾಯಂ ಫಿಕ್ಸ್ ರೇಟ್ ಇಲ್ಲ, ಒಂದು ನಿಗದಿತ ಬೆಲೆ ಅಂತ ಇರಲ್ಲ. ಇಲ್ಲ ಸರ್, ಅದಕ್ಕೆ ಈಗ ಒಂದು ಕಬ್ಬಿಗೆ ಫಿಕ್ಸ್ ಮಾಡಿರಲ್ಲ ಆ ಥರ? ಕಬ್ಬಿಗೆ 2200 ರೂಪಾಯಿ ಫಿಕ್ಸ್ ಸರ್. ನಮಗೆ ರೈತರು ಸಿಗ್ತಕ್ಕಂಥದ್ದು ಟ್ರ್ಯಾಕ್ಟರ್ ಅದ್ರ ಅಡ್ವಾನ್ಸ್ ಇರೋದು 2800 ರೂಪಾಯಿ ಸರ್. ಅದು ಆ 2800 ರೂಪಾಯಿ ಕೊಡ್ರಿ ಅಂತಂದೇಳಿ ಅಲ್ಲಿ ಮೀಟಿಂಗ್ನಾಗ ಹೋಗಿದ್ವಿ ಸರ್. ನಾವು ಹೇಳಿದ್ರು ಸರ್ ಅವರು, ಇಲ್ಲ ಪಾಸ್ಟ್ ಕೊಡೋಕ್ಕಾಗಲ್ಲ, ಇಲ್ಲಿ ಕಟಾವು ನಾವು ಮಾಡಿಸ್ತೀವಿ, ನೀವೇನು ಕೊಡೋಂತ ಹೇಳಿಲ್ಲ ಅಂತ ಅವ್ರು ಹೇಳ್ತಾರೆ ಸರ್. ಇಲ್ಲಿ ನಾವು ರೈತರು ಹೊಂದಾಣಿಕೆ ಇಲ್ಲದಕ್ಕೆ 400 ರೂಪಾಯಿ ಕೊಡ್ತೀನಿ, 150 ರೂಪಾಯಿ ಕೊಡ್ತೀನಿ, ಹಿಂಗೆ ಏರಿಸ್ಕೊಂತ ಬಂದು 200-300 ರೂಪಾಯಿ ತನಕ ಉಳಿದೆ ಸರ್ ಕಟಾವು ಮಾಡೋಕ್ಕೆ. ಅದು ಎಕ್ಸ್ಟ್ರಾ ರೊಕ್ಕ ಸರ್. ಅದು ಈ ಥರ ಆಳಿ ಮ್ಯಾಗಿದೆ ಸರ್. ಅವ್ರು ಫ್ಯಾಕ್ಟ್ರಿ ಕೊಡ್ಬೇಕು ಸರ್, ಏನಿದ್ರು ನಮ್ಮದು ಅಗ್ರಿಮೆಂಟ್ ಆಗಿರ್ತದೆ ಸರ್. ಈಗೇನು ಈ ಥರ ನಾವು ಮಗ್ಗಿ ಬೆಳೆಗಾರ ಅಂತ ಹಿಂಗೆ ಮಾಡ್ತೀವಲ್ಲ, ಅವರು ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ ಸರ್. ಅವರು ಬೇರೆ ಎಲ್ಲಿ ಕೊಡೋಂಗಿಲ್ಲ, ನಮ್ಮ ಕಂಪ್ನಿಗೆ ಕೊಡಬೇಕು ಅಂತಂದೇಳೆ ಮಾಡ್ಕೊಂಡಿರ್ತಾರೆ ಸರ್ ಅವರು ಅದನ್ನು. ನಿಮ್ಮ ಕಡೆ ಎಲ್ಲ ಭೂಮಿ ಯಾವ ಥರ ಗುಣಮಟ್ಟ? ಮಸಾರಿ ಐತೆ ಸರ್, ಗದ್ದೆನೆಲ್ಲ ಬರ್ತಾವೆ ಸರ್. ನೀರಾವರಿ ಮೂಲಗಳು ಏನಿದೆ? ಮಸಾರಿ ನೀರಾವರಿ ಇದೆಯಾ? ಚೆನ್ನಾಗಿದೆ ಸರ್, ನೀರು ಚೆನ್ನಾಗಿದೆ ಸರ್. ನೀರು ಬರ್ತದೆ ಸರ್, ನೀರು ಬರ್ತದೆ, ನೀರು ಬರ್ತದೆ. ಈ ನದಿ ನೀರು ಬರ್ತಾ ಇದೆಯಾ ನಿಮಗೆ? ನಮ್ಮ ನದಿ ನೀರು ಬಿಟ್ಟರೆ ನಮಗೆ ಒಬ್ಬ ಹೊಡ್ಕೊಟ್ಟಾಗಲ್ಲ ಸರ್, ಬೋರಿನ ಬೇರೆವಲ್ಲೇ ಮಾಡ್ತೀವಿ ಸರ್. ಹೌದಾ? ಆ ಹೊಳೆ ನೀರು ಏನಾದ್ರು ಮಗಿಗಳಿಗೆ ಬಳಸಂಗಿಲ್ಲ ಸರ್. ನೀರು ಯಾಕೆ ಯಾಕೆ ಆ ಗಿಡ ತಡೆಯಲ್ಲ ಸರ್, ಗಿಡ ಹೋಗ್ಬಿಡ್ತದೆ ಸರ್ ನದಿ ನೀರಿಗೆ. ಹ್ಞೂ ಸರ್. ಏನು ಸಮಸ್ಯೆ ಹಂಗೆ? ಅದು ಮುಡಿಚಟ್ ನೀರು ಸರ್. ಅದು ಅಂದ್ರೆ ಅದು ಬೇರೆ ಕಡೆಗಿದ್ದ ಹರ್ಕಂತ ಬರ್ತದಲ್ಲ ಸರ್, ಆ ನೀರು ಈ ಗಿಡಗಳಿಗೆ ತಡೆಯೋದಿಲ್ಲ ಸರ್. ಅದು ಗಿಡನೇ ತಡೆಯಲ್ಲ ಒಟ್ಟು, ಅದಕ್ಕೆ ಮುಡಿಚಟ್ ನೀರು ಅಂತೀವಿ ಅದಕ್ಕೆ. ಇಲ್ಲ ಸರ್, ಅದು ಯಾವ ರೀತಿ ಈ ವರ್ಷ ಕಟ್ಟಿವೆ ಅಂದ್ರೆ ಮುಂದಿನ ವರ್ಷ ಗಿಡಕ್ಕೆ. ಅಲ್ರಿ, ಮತ್ತೆ ಸರ್ಕಾರಗಳಿಗೆ ನಾವು ನೀರಾವರಿ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತೇಳಿ ನಾವು ರೈತರೆಲ್ಲ ಬೇಡ್ಕೊಳಿದ್ರೆ ಸರ್, ಈಗ ನೀರಾವರಿ ವ್ಯವಸ್ಥೆಗಳು ಈಗ ನಮ್ದು ಹೂವಿನ ತೋಟಕ್ಕೆ ಅಷ್ಟೇ ಸರ್, ಮತ್ತೆ ಬೇರೆ ಬೆಳಿಗ್ಗೆ ಏನಾಗಲ್ಲ ಸರ್. ಅದು ಹೂವಿನ ತೋಟಕ್ಕೆ ಮಾತ್ರ ಮಲ್ಲಿಗೆ ಗುಣ ಅಂತದ್ದು. ಹೌದು ಸರ್, ಅಂತ ಸರ್. ನದಿ ನೀರು ಅದು ಬಳಕೆ ಆಗಲ್ವಾ? ಬಳಕೆ ಮಾಡಂಗಿಲ್ಲ ಸರ್. ನೀವು ಹೆಂಗ್ ಯಾವ ನೀರು ಬಳಸ್ತೀರಿ ಅದಕ್ಕೆ? ಬೋರ್ವೆಲ್ ಮಾಡ್ತೀವಿ ಸರ್, ನೆಲ್ದ. ಈಗ ನಿಮ್ಗೆ ಸುತ್ತಮುತ್ತಲ ನೀರಾವರಿ ಆಗಿದೆ? ಹೌದಾ? ಹೌದು ಸರ್, ಹೌದು ಸರ್. ಕಾಲುವೆ ನೀರು ಬರ್ತಾ ಇದೆ, ಅಂತರ್ಜಲ ಹೆಚ್ಚಾಗ್ತಾ ಇದೆ. ಅಂತರ್ಜಲ ಹೆಚ್ಚಾಗ್ತೈತಿ ಅಂದ್ರೆ ನಾವು 24 ತಾಸು ಚಲ ಮಾಡ್ತೀವಲ್ಲ ಸರ್, ಬಿಸಿ ನೀರೇ ಬರ್ತೈತೆ ಹೊರದು ಕೂಲ್ಡ್ ಆದ ನೀರು ಬರಲ್ಲ ಸರ್. ಬರಲ್ವಾ? ಬರಲ್ಲ ಸರ್. ಅದು ಈಗ ಅದ್ರ ಮ್ಯಾಗೆ ಡಿಪೆಂಡ್ ಸರ್. ಇರಬೇಕು ಹೌದು ಸರ್. ಹಂಗಾದ್ರೆ ಗಿಡ ನೀನು ಎಷ್ಟು ವರ್ಷ ನಮ್ಮ 30-40 ವರ್ಷಗಟ್ಟಲೇನೆ ಅದಾವೆ ಸರ್ ಗಿಡ. ನೀವು ಒಂಥರ ಸೈಂಟಿಸ್ಟ್ಗಳಾಗ್ಬಿಟ್ರೆ ರೈತರು ಅಲ್ಲ ಸರ್, ಈಗ ಡೈಲಿ ಯೂಸ್ ಮಾಡೋದೇ ನಾವು ಅದನ್ನೇ. ಹಂಗಾಗಿ ನಾವು 20-30 ವರ್ಷ ನಮ್ಮ ಅಜ್ಜರು ಹಚ್ಚಿದ್ದಾರೆ ಸರ್, ನಮ್ಮ ಅಪ್ಪರು ಬೆಳೆದಿದ್ದಾರೆ ಸರ್, ಈಗ ನಾವು ಮಕ್ಕಳು ಬೆಳಿತೀವಿ ಸರ್, ನಾಳೆ ನಮ್ಮ ಮಕ್ಕಳನ್ನು ಬೆಳೆದಕ್ಕೆ ಸರ್. ಹೌದು, ಒಂದು ಸಲ ಹಚ್ಚಿದ ಗಿಡ ಒಂದು ಎಕರೆ ಮಲಗಿದ್ರೆ ಸಾಕು. ಹೌದು ಸರ್, ಜೀವನ ಆರಾಮಾಗಿ ಕಳಿಬೋದು. ಹೌದು ಸರ್, ಕಳಿಬೋದು ಸರ್. ಹಂಗಾಗಿ ನಮಗೇನು ಪ್ರಾಬ್ಲಮ್ ಇದ್ದಿಲ್ಲ ಸರ್. ಈಗ ಆಳಿನ ಕೊರತೆ ಬರ್ತೈತಲ್ಲ ಸರ್, ಇದೇ ಪ್ರಾಬ್ಲಮ್ ನಮಗೆ. ಬರ್ತಾ ಬರ್ತಾ ಯಾರ ಲೆಕ್ಕಕ್ಕೆ ಬರ್ತೈತೋ ಗೊತ್ತಿಲ್ಲ. ಆಳಿನ ಕೊರತೆ ಅಂದರೆ ಆಳೆ ಸಿಗ್ತಾ ಇಲ್ಲ. ಹೌದು ಸರ್. ಕೂಲಿ ಜಾಸ್ತಿ ಕೊಟ್ಟರೆ ಬರ್ತಾರೆ? ಕೂಲಿ ಜಾಸ್ತಿ ಕೊಟ್ಟರೆ ನಮಗೆ ಲಾಭ ಇರಲ್ಲ ಸರ್, ಅದು ನಾವು ಕೈಲೇ ಕೊಡಬೇಕು. ನನಗೆ ಈಗ ನಾನು ಎಷ್ಟೋ ಸಲ ಎಲ್ಲ ರೈತರ ಜೊತೆ ಮಾತಾಡ್ತೀನಿ, ಕಾರ್ಮಿಕರ ಜೊತೆನೂ ಮಾತಾಡ್ತೀವಿ. ಹೌದು ಸರ್. ಕಾರ್ಮಿಕರು ಅಳಲು ನಮ್ಮ ಜೀವನ ನಿರ್ವಹಣೆಗೆ ಕೂಲಿ ಹೆಚ್ಚಾಗ್ತಾ ಇಲ್ಲ. ಹಾಂ ಸರ್, ಅವರು ಆ ಥರ ಹೇಳ್ತಾರೆ. ನೀವು ರೈತರು ಹೇಳ್ತೀರಾ ಕೂಲಿ ಜಾಸ್ತಿ ಕೊಟ್ಟರೆ ನಾವು ಲಾಭ ಗಳಿಸೋಕ್ಕಾಗಲ್ಲ. ಹೌದು ಸರ್. ಈ ಸಮಸ್ಯೆ ಬಗೆಹರಿಸಿದ ಹೆಂಗೆ? ವ್ಯಾಪಾರಗಾರರು ಜೀವನ ಮಾಡಬೇಕಲ್ವಾ? ಹೌದು ಸರ್. ಅವರಿಗೆ ಅಂತ ಫಿಕ್ಸ್ ರೇಟ್ ಮಾಡಿರ್ತೀವಲ್ಲ ಸರ್ ನಾವು. ಈಗ ನಮಗೆ ಫಿಕ್ಸ್ ರೇಟಿಗೆ ಕೊಡಲ್ಲ, ಹಸೆ ಮಾಲಿಗೆ ಕೊಡಲ್ಲ ಸರ್ ಯಾರು. ಈಗ ನಮಗೆ ಫಿಕ್ಸ್ ರೇಟ್ ನಮಗೆ ಕೊಟ್ಟರೆ ನಾವು ಅದೇ ಥರನ 10 ರೂಪಾಯಿ ಲಾಭದ ಮೇಲೆ ಕೊಡ್ತೀವಿ ನಮ್ಮ ಹಾಲಾದರೂ. ಹಂಗಾಗಿ ಈಗೆಲ್ಲ ನಿಮ್ಮ ಈ ಭಾಗದ ರೈತರು ಕಾರ್ಮಿಕರು ಕೂಲಿ ಕಾರ್ಮಿಕರೆಲ್ಲ ತುಂಬ ಕಡೆ ಬೇರೆ ಕಡೆ ವಲಸೆ ಹೋಗ್ಬಿಡ್ತಾರೆ. ಈಗ ಹೋಗ್ಬಿಟ್ಟಿದ್ದಾರೆ. ನಮ್ಮ ಕಡೆ ಇದ್ದಾಗ ಹೊರಗಡೆ ಯಾರು ಹೋಗಿಲ್ಲ ಸರ್, ಎಲ್ಲ ನಮ್ಮ ಸುತ್ತಮುತ್ತ ಹಳ್ಳಿಗೆ ಎಲ್ಲಿ ಹೊರಗಡೆ ಬೆಂಗಳೂರಿಗೆ ಹೆಂಗೆ ಹೋಗಿಲ್ಲ ಸರ್. ಈಗ ಬೇರೆ ಬೇರೆ ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಹೋಗ್ತಾರೆ ಸರ್. ಈಗ ಕೊಪ್ಪಳ ಜಿಲ್ಲೆ ಆಗಿರ್ಬೋದು. ಹೌದು ಸರ್. ನೀರಾವರಿ ಇಲ್ಲದೆ ಎಲ್ಲ ಹೋಗ್ತಾರೆ. ಬೀದರು, ಕುಕ್ನೂರು, ನಿಮ್ಮ ಭಾಗದಲ್ಲಿ ವಲಸೆ ಹೋಗಲ್ವಾ ಜನ? ಹೋಗಲ್ಲ, ಹೋಗಲ್ಲ ಸರ್. ಭಾಳ ಕೆಲಸ ಇದೆ ಇಲ್ಲಿ. ಇಲ್ಲೇ ಕೆಲಸ ಜಗ್ಗಿದೆ ಸರ್, ಹಂಗಾಗಿ ಹೋಗಲ್ಲ ಸರ್ ಇಲ್ಲಿ. ಇಲ್ಲಿ ಹೋದಕ್ಕಿಂತ ಮಗ್ಗೆ ಗಿಡದ ಮತ್ತು ಮೊಸರು. ಈಗ ಇದ್ರ ಜೊತೆಗೆ ನೀವು ತರಕಾರಿಗಳನ್ನೆಲ್ಲ ಬೆಳಿತೀರಿ, ಎಷ್ಟು ಎಕರೆ ಎಲ್ಲ ಹಾಕಿದಿರಿ? ಅದೇ ನಿಮ್ಮ ಮನೆಗೆ ಅಷ್ಟೋ ಅಥವಾ ಮಾರ್ಕೆಟಿಗೆಲ್ಲ? ಮಾರ್ಕೆಟಿಗೆ ಹೋಗ್ತದೆ ಸರ್, ಮನೆಗೆ ಬರ್ತದೆ ಸರ್. ಎಷ್ಟು ಎಕರೆ ಇದೆ? ಒಂದು ಎಕರೆದ ಬೆಳಿತೀವಿ. ಏನೇನು ಬೆಳಿತೀರಿ? ಮೆಣಸಿನ ಗಿಡ ಬೆಳಿತೀವಿ ಸರ್. ಅದು ಒಂದು ಏನಲ್ಲ ಅಂದ್ರೆ ಒಂದು 5-6 ಕ್ವಿಂಟಲ್ ಬರ್ತದೆ ಸರ್. ಟೊಮಾಟೊ ಬೆಳಿತೀವಿ ಸರ್, ಅದ್ರಾಗ ಒಂದು 1/2 ಎಕರೆ. ಅದು ಡೈಲಿ 2-3 ಪುಟ್ಟಿ ಹಿಂಗೆ ಸಿಗ್ತದೆ ಸರ್. ಸಿಗ್ತದೆ ಸರ್. ಒಂದು 2 ಪುಟ್ಟಿ ಕೊಡ್ತೀವಿ. ದಿನ ಕಾಸು ಕಾಣ್ತದೆ ಕೈಯಲ್ಲಿ? ಹಾಂ, ಒಟ್ಟು ಕಾಣ್ತದೆ. ಮಲ್ಲಿಗೆ ಕಾಸು, ತರಕಾರಿ ಕಾಸು, ಕಬ್ಬು ಬಂದಾಗ ಕಬ್ಬಿನ ರೊಕ್ಕ. ಸೊ ಒಂದು ರೀತಿಯಿಂದ ಸರ್ ನಾವು ಆ ಥರದಾಗ ಏನು ಮಾಡ್ತೀವಿ ಅಂದರೆ, ನಾವು ಮಗ್ಗಿ ಗಿಡದಂತ ತಗೊಂಡು ಕಬ್ಬಿಗೆ ಹಾಕ್ತೀವಿ ಸರ್. ಕಬ್ಬಿನ ರೊಕ್ಕನ ಮನೆಗೆ ಬಳಸೋಕೆ ವ್ಯವಸ್ಥೆ. ಸಾಲ ಸೋಲ ಇಲ್ಲದೆ ಬದುಕ್ತೇವೆ ಸರ್. ಅವಾಗ ಹಿಂಗಿದ್ದಿಲ್ಲ ಸರ್. ಈಗ ಯಜಮಾನರ ಕಾಲದಾಗ ಬರೀ 1,000 ಮಂದಿಗೆ ಕೊಡ್ತಿದ್ವಿ ಸರ್. ಅವಾಗ ಅವ್ರು ಹಿಡ್ಕೊಂತಂದ್ರು ನಮಗೆ 20 ರೂಪಾಯಿ ಕೆಜಿ ಸಿಗೋದು ಬರೀ ಮಲ್ಲಿಗೆ ತೋಟ. ಅವರಿಗೆ ಕಾಂಟ್ರಾಕ್ಟರ್ಗೆ 20 ರೂಪಾಯಿ ಕೆ ಜಿಗೆ ತೂಕ ಮಾಡಿಕೊಡ್ತಿದ್ವಿ. ಅರಿಯಕ್ಕೆ 7-8 ರೂಪಾಯಿ ಕೆ ಜಿ ಕೊಡ್ತಿದ್ವಿ. ಅದೇ 10-12 ರೂಪಾಯಿಲಿಂದ ನಮಗೆ ಲಾಭ ಇರ್ತದೆ. ಆವಾಗ ಬಿಟ್ಟಿವಿ ಸರ್. ಈಗ ಶೇರ್ ಮಾರ್ಕೆಟ್ಗೆ ಹಾಕ್ತಕ್ಕಂಥ ಸರ್. ನೀವು ನೇರವಾಗಿ ಮಾರಕತ್ತೀವಿ ಸರ್. ಈಗ ಅವರು ಕಡಿಮೆ ಮಾಡಿದ್ರು ವ್ಯಾಪಾರ ಇಲ್ಲಿ ಹಿಡ್ಕೊಳ್ಳೋದು. ತೋಟಗಳು ಹಿಡ್ಕೊತಿದ್ರು ಸರ್, ಲೇಬರ್ಗಳು ಕಂಟಿನ್ಯೂ ಆಗಿ ಬರ್ತದ್ವು. ಅವಾಗ 1 ಕ್ವಿಂಟಲ್ 2 ಕ್ವಿಂಟಲ್ ಮಾಲು ಬರೋದು ಸರ್ ಅವಾಗ. ಈಗ ಯಾವಾಗ ನಾವೇ ಸ್ವಂತ ಮಾಡಿ ನಾವೇ ಇದನ್ನು ಮಾಡಿ ಬಂದೀವಿ, ಅವಾಗಲಿದ್ದಾನು ಚೆನ್ನಾಗಿ ಬೆಳ್ಕೊಂತಾನೆ ಅವರು. ಬೇಷ ಆಗಿದೆ. ಮನೇಲಿ ಮಕ್ಕಳು ಎಲ್ಲ ಎಷ್ಟು ಜನ ಇದ್ದಾರೆ ನಿಮಗೆ ಸರ್? ನಮಗೆ ಹಿರಿಯ ಮಗಗೆ 1 ಹೆಣ್ಮಗಳು 1 ಗಂಡ್ಮಗಳು ಇದ್ದಾರೆ. ನಿಮ್ಮ ಅಣ್ಣರಿಗೆ? ನಮ್ಮ ತಮ್ಮರಿಗೆ. ನಾವೇ ಹಿರಿಯರು. ನಿಮಗೆ ಎಷ್ಟು ಜನ ಮಕ್ಕಳು? ನಮಗೆ 2 ಸರ್. ನಮ್ಮ ತಮ್ಮಗ ನಡಲು ತಮ್ಗೆ 2 ಗಂಡ್ಮಕ್ಳು ಸರ್. ಆಮೇಲೆ ನಮ್ಮ ಸಣ್ಣ ತಮ್ಮಗ 2 ಹೆಣ್ಮಕ್ಳು 1 ಗಂಡ್ಮಗ ಸರ್. ಓದ್ತಾ ಇದ್ದಾರೆ ಸರ್. ಯಾರಾದರೂ ಸರ್ಕಾರಿ ನೌಕರಿ ಕಡೆ ಗಮನ ಇಲ್ಲ ಸರ್. ಈಗ ಮಗಳು ನರ್ಸಿಂಗ್ ಮಾಡಕ್ಕೆ ಹೋಗಿದ್ದಾಳೆ ಸರ್, ಓದ್ತಾ ಇದ್ದಾಳೆ ಸರ್. ಒಬ್ಬರ ಮಗ ಡಿಪ್ಲೊಮಾ ಮಾಡ್ತಾ ಇದ್ದಾರೆ ಸರ್. ಈಗ ಹನುಮಂತ ರೆಡ್ಡಿ ಅವರೇ, ಕೃಷಿಯಲ್ಲಿ ನಿಮ್ಮ ಕನಸುಗಳೇನು? ಮುಂದೆ ಏನೇನು ಮಾಡಬೇಕು, ಹೆಂಗಿರಬೇಕು? ಚೆನ್ನಾಗಿ ಬರಲಿ ಮತ್ತು ಬೆಳೆ ಬಂದರೆ ಸಾಕು ಸರ್ ಅಂತ ಅಂತೀವಿ ಅಷ್ಟ. ಕನಸುಗಳು ಅಂದರೆ ಮತ್ತು ಇವೆಲ್ಲ ಖರ್ಚು ಇದು ವೆಚ್ಚು ಎಲ್ಲ ತೆಗೆದು ಲಾಭ ಉಳಿದ್ರೆ ಸಾಕಪ್ಪ ಅಂತೀವಿ ಅಷ್ಟೇ ಸರ್. ನಮಗೇನು ಕೋಟಿಗಟ್ಟಲೆ ಅಂತ ಬರೋದೇನು ಬೇಕಾಗಿಲ್ಲ ಸರ್. 1 ಲಕ್ಷ ಉಳಿದ್ರೆ ಸಾಕು, ವರ್ಷಕ್ಕೆ 1 ಲಕ್ಷ ಉಳಿದ್ರೆ ಸಾಕು. ಊಟ ಗೀಟ ಎಲ್ಲ ತಿಂಡಿ ತೆಗೆದು 1 ಲಕ್ಷ ಉಳಿದ್ರೆ ಸಾಕಪ್ಪ. ಓಕೆ, ಬುದ್ಧನಂತ ಇದ್ದೀರಿ ನೀವು. ಹಾಂ ಸರ್. ಅತಿ ಆಸೆ ದುಃಖಕ್ಕೆ ಮೂಲ ಅನ್ನೋಲ್ಲ ಸರ್, ಅನ್ನ ಮಾತಾಡಲಿಲ್ಲ. ಇರೋ ಬದುಕ ಚೆಂದಾಗಿ ಬದುಕಿದ್ರೆ ಅನ್ನೋಂಥದ್ದು, ಸಾಲ ಸೋಲಗಳಿಲ್ಲದೆ ನೆಮ್ಮದಿಯಿಂದ ಜೀವನ ಕಳೆಯೋಣ ಅನ್ನೋತಕ್ಕಂಥ ಕನಸುಗಳನ್ನೆಲ್ಲ ಕಂಡುಕೊಂಡಿದ್ದೀರಿ. ಒಳ್ಳೇದಾಗಲಿ ಹನುಮಂತ ರೆಡ್ಡಿ ಹೆಸರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ಆಕಾಶವಾಣಿಯ ಕಿಸಾನವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ, ವಿಶೇಷವಾಗಿ ಮಲ್ಲಿಗೆ ಬೆಳೆ ಬಗ್ಗೆ ಸಾಕಷ್ಟು ಅನುಭವಗಳನ್ನು ಹಂಚ್ಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ಅನುಭವಗಳ ಕುರಿತು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಹನಕನಹಳ್ಳಿಯ ರೈತರಾದ ಶ್ರೀ ಹನುಮಂತಪ್ಪ ಎಸ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ.